ಅದು ಬಂದ್ರೆ ಒಳ್ಳೆ ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಳ್ಳುವರು ಇರ್ತಾರೆ. ಇಲ್ಲ, ಸುಣ್ಣ ಹೆಚ್ಚಾಕ್ಬಾರ್ದು ಸರ್. ಸುಣ್ಣ ಹೆಚ್ಚಾಕಿದ್ರೆ ಮೈತ್ರಿತ್ವದ ಪವರ್ ಕಡಿಮೆ ಆಗ್ತದೆ ಅಂತ. ಮೈತ್ರಿತ್ವ ಪವರ್ ಜಾಸ್ತಿ ಇದ್ರೆ ತೊಂದ್ರೆ ಇಲ್ಲ. ಒಳ್ಳೆಯ ಗುಣಮಟ್ಟದ ಮೈಲ್ ತೂತು ಸಿಕ್ಬೇಕು. ಹೌದು, ಈಗಷ್ಟು ಗುಣಮಟ್ಟ ಇಲ್ಲ. ಈಗ ಕೊಳೆ ರೋಗದ ಅಂದ್ರೆ ಶೇಕಡಾ 1 ಬೋರ್ಡೋ ಸಿಂಪರಣೆ ಮಾಡಿದ ಸಂದರ್ಭದಲ್ಲಿಯೂ ಕೂಡ ಬರ್ತದ ಕೊಳೆ ರೋಗ? ಬರುವಂತದ್ದು ಇದೆ. ಈ ವರ್ಷ ಬರುವುದು ಸರ್. ಈ ವರ್ಷದ ಪರಿಸ್ಥಿತಿ ಹೇಗುಂಟು? ಈ ಸಲ ಇಷ್ಟೊಳಗೆ ಕೊಳೆ ರೋಗ ಬರ್ಲಿಲ್ಲ. ನಾವು 40 ದಿವಸಕ್ಕೊಮ್ಮೆ ಮದ್ದು ಬಿಟ್ಟಿದ್ದೇವೆ. ಆದ್ರೆ ಮಳೆಗಳು ಬಹಳ ಈ ಸಲ ಜಾಸ್ತಿ ಇದೆ. ಅಂದ್ರೆ ಜೂನ್ ನಲ್ಲಿ ಬರಬೇಕಾಗಿರೋದು ಈಗ ಸೆಪ್ಟೆಂಬರ್ ನಲ್ಲಿ ಬರ್ತಾ ಉಂಟು. ನಮ್ಗೆ ಮೇ ತಿಂಗಳಲ್ಲಿ ಮಳೆ ಶುರು ಆಗಿದ್ವಿ. 5-6 ತಿಂಗಳು ಮಳೆ ಬರ್ತದೆ. 6 ತಿಂಗಳು ಮಳೆ ಆಗಿದೆ. ಆಮೇಲೆ ಈಗ ಕಾಡು ಪ್ರಾಣಿಗಳ ಹಾವಳಿ ಎಲ್ಲ ಇಲ್ವಾ? ನಮ್ಮಲ್ಲಿ ಸ್ವಲ್ಪ ಕಡಿಮೆ, ದೇವರ ದಯಾ ಅಂತ ಹೇಳ್ಬಹುದು. ಮಂಗ ಮತ್ತು ಇತರ ಪ್ರಾಣಿಗಳದ್ದು, ಹಂದಿಗಳದ್ದು ಸ್ವಲ್ಪ ಕಡಿಮೆ ಈ ವರ್ಷ. ಮಂಗಗಳದ್ದು ಇಲ್ಲ ಅಂತ ಹೇಳ್ಬಹುದು. ನವಿಲುಗಳು ಸ್ವಲ್ಪ ಬರ್ತಾ ಇದೆ, ಆದ್ರೆ ಉಪದ್ರ ಏನು ಶುರು ಆಗ್ಲಿಲ್ಲ ಈಗ. ಬೇಸಿಗೆಯಲ್ಲಿ ಜಾಸ್ತಿಯಾವು, ಮಳೆಗಾಲದಲ್ಲಿ ಜಾಸ್ತಿಯಾ? ಈಗನೇ ಜಾಸ್ತಿ ಮಳೆಗಾಲದಲ್ಲಿ. ನಮ್ಮ ತರಕಾರಿಗೆಲ್ಲ ಉಪದ್ರ ಕೊಡೋಷ್ಟು ಬರ್ಲಿಲ್ಲ ಅದೀಗ. ಆ ಕಡೆ ಈ ಕಡೆ ಹೋಗ್ತದೆ, ದೊಡ್ಡದೊಳಗೆ ಬರ್ಲಿಲ್ಲ ಅಂತ. ಹಾಗೆ ತೆಂಗಿನ ಕೃಷಿಯ ಬಗ್ಗೆ ಹೇಳಿ. ತೆಂಗಿನ ಕೃಷಿಗೆ ನಮ್ಮಲ್ಲಿ ಒಂದು 100 ಅಡಿಕೆ ತೆಂಗಿನ ಮರ ಇದೆ. ಅದರಲ್ಲಿ ನಾವು ವಿಶೇಷವಾದ ಕೃಷಿ ಅಂತೆಲ್ಲ ಒಂದು ಗೊಬ್ಬರ ಹಾಕೊಂಡು ಮಾತ್ರ ಮಾಡ್ತಾ ಇದ್ದೇವೆ. ಒಳ್ಳೆ ಫಸಲ್ ಇದೆ, ತೊಂದರೆ ಇಲ್ಲ. ತೆಂಗಿನ ಗಿಡ ಲಾಭದಾಯಕ, ಈಗ ಒಳ್ಳೆ ಉತ್ತಮವಾದ ಬೆಲೆ ಇದೆ. 30 ರೂಪಾಯಿ. ತೆಂಗಿನ ಮರ ಹತ್ತುವುದು ದೊಡ್ಡ ಸವಾಲು ಆಗುದಿಲ್ವಾ? ನಮ್ಮ ಒಬ್ರು ಬರ್ತಾ ಇದ್ದಾರೆ ಈಗ, ದೊಡ್ಡ ಸಮಸ್ಯೆ ಆಗ್ಲಿಲ್ಲ. ಆದ್ರೆ ಇನ್ನು ಯಂತ್ರಗಳನ್ನ ಅವಲಂಬಿಸಬೇಕಾಗಬಹುದು ಅಂತ ಕಾಣ್ತದೆ. ಈಗ ನಿಮ್ಮ ಊರಲ್ಲೆಲ್ಲ ಈ ಯಂತ್ರಗಳಿಂದ ಮರ ಹತ್ತುವವರು ಇದ್ದಾರಾ? ಬೇರೆ ಕಡೆಯಿಂದ ದೂರದಿಂದ ಬಂದು ಹತ್ತುವವರಿದ್ದಾರೆ, ನಮ್ಮ ಊರಲ್ಲಿ ಯಾರಿಲ್ಲ ಸರ್. ಅಲ್ಲ, ಯುವಕರಿಗೆಲ್ಲ ಒಂದು ಸ್ವ ಉದ್ಯೋಗ ಮಾಡಬಹುದಲ್ಲ? ಮಾಡಬಹುದು, ಅದನ್ನು ನಮ್ಮ ಕೃಷಿ ಇಲಾಖೆಯವರು ಮಾಡಬೇಕಂತ. ಅಲ್ಲ, ಕ್ಯಾಂಪ್ಕೋದಂತಹ ಸಂಸ್ಥೆ ಈಗಾಗಲೇ ತರಬೇತಿ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ. ಅದು ಹೆಚ್ಚಾಗಿ ಜನರನ್ನ ತಲುಪಲಿಲ್ಲ ಅಂತ, ಯುವಕರನ್ನ ತಲುಪುವಂತ ವ್ಯವಸ್ಥೆ ಆಗ್ಲಿಲ್ಲ. ಕೆಲವರು ಅಲ್ಲಿ ಕೆಲವರು ಮಾಡಿರಬಹುದು, ಆದ್ರೆ ವ್ಯಾಪಕವಾಗಿ ಪ್ರತಿ ಊರಿಗೆ ಒಂದು ತಂಡ ಮಾಡುವ ಹಾಗೆ ಮಾಡ್ಬೇಕು ಅಂತ ಕಾಣ್ತದೆ. ಹೌದು, ಆಗ್ಲಿಲ್ಲ. ಕೃಷಿ ಉಳಿಬೇಕಿದ್ರೆ ಯುವಕರು ಕೃಷಿಗೆ ಬರಬೇಕು. ಹೌದು, ಕೃಷಿಯಿಂದ ಕೃಷಿಯೇ ಆದ್ರೆ ಬರ್ತಾರೆ. ಈಗ ಒಳ್ಳೆಯ ಬೆಲೆ ಇದೆ ಎಲ್ಲದಕ್ಕೂ ಸಹ. ಎಲ್ಲ ಯಾವ ಕೃಷಿ ಸಹ ಈಗ ಕಡಿಮೆ ಬೆಲೆ ಇದ್ದಲ್ಲ, ಉತ್ತಮ ಬೆಲೆ ಇದೆ, ಆದ ಕಾರಣ ಕೃಷಿಗೆ ಬರ್ಬೋದು ಇನ್ನು. ಈ ಕೊರೋನಾದಿಂದಾಗಿ ಸ್ವಲ್ಪ ಜನ ಯುವಕರೆಲ್ಲ ಹಳ್ಳಿ ಕಡೆಗೆ ಬಂದಿದ್ದಾರೆ. ಅಡಿಕೆಗೆ ಬೆಲೆ ಬಂದ ಹಾಗೆ ಅದನ್ನ ಒಂದು ಸಂರಕ್ಷಣೆ ಮಾಡುವಂತದ್ದು ಕೂಡ ಒಂದು ಸವಾಲ್ ಆಗಿಲ್ವಾ? ಆಗಿದೆ ಸರ್. ಅದಕ್ಕೆ ಬೇರೆ ಬೇರೆ ರಾಸಾಯನಿಕಗಳನ್ನ ಹಾಕ್ತಾರೆ, ನಾವು ಹಾಕುದಿಲ್ಲ. ಬಹಳ ಹಾಕಿದ್ರು ಸಹ ಕಡಿಮೆ ಪ್ರಮಾಣದಲ್ಲಿ. ಹಾಗೆ ಕಳ್ಳ ದೃಷ್ಟಿ ಅದಕ್ಕೆ ಬೀಳುವುದಿಲ್ಲ ಅಂತ. ಇರ್ಬೋದು ಕೆಲವು ಕಡೆ, ನಮ್ಮ ಕಡೆ ಎಂತದೆಲ್ಲ ಶುರು ಆಗ್ಲಿಲ್ಲ ಈಗ. ಬೆಲೆ ಜಾಸ್ತಿ ಆದ್ರೆ ಅಂತ ಸಮಸ್ಯೆ ಕೂಡ ಬರಬಹುದು. ಹೌದು, ಕೆಲವು ಕಡೆ ಇರ್ಬೋದು, ನಮ್ಮ ಕಡೆ ಅಂತದೇ ಬರ್ಲಿಲ್ಲ ಈ ತನಕ. ಆಮೇಲೆ ನಾರಾಯಣ ಭಟ್ ಅವರಿಗೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಕೂಡ ಹಾಕುವ ಪ್ರಯತ್ನವನ್ನು ನೀವು ಮಾಡಿದಿರಿ, ಈ ಬಗ್ಗೆ ಹೇಳಿ. ನಾವು ಹಣ್ಣಿನ ಗಿಡ ಹಾಕಿದ್ರೆ ನಮ್ಮ ಮನೆ ಖರ್ಚಿಗೆ ಪೇರಳೆ ಗಿಡಗಳಿದೆ, ಬೆಣ್ಣೆ ಹಣ್ಣಿದೆ, ರಂಬುಟನ್ ಇದೆ, ಪಪ್ಪಾಯಿ ಗಿಡಗಳಿದೆ, ಮತ್ತೆ ಬೇರೆ ಬೇರೆ ತರಕಾರಿಗಳನ್ನು ನಮ್ಮ ಅಂಗಳದ ಬದಿಯಲ್ಲಿ ನಾವು ನಮ್ಮ ಖರ್ಚಿಗಾಗಿ ನಾವು ಬಳಸ್ತಾ ಇದ್ದೇವೆ ಅಷ್ಟೇ. ಮೊದಲೆಲ್ಲ ಹಣ್ಣು ಅಂದ ತಕ್ಷಣ ಬರೀ ಮಾವಿನಕಾಯಿ ಹಣ್ಣು ಅಥವಾ ಹಲಸಿನ ಹಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಇವಾಗ ಅದರಲ್ಲಿ ಒಂದು ರೀತಿಯ ವೈವಿಧ್ಯತೆ ಬಂದಿದೆಯಲ್ಲ. ಇನ್ನು ನಾವು ವೈವಿಧ್ಯವಾಗಿ ಹಾಕ್ಲಿಲ್ಲ, ಒಂದೆರಡು ಗಿಡಗಳನ್ನ ನೆಟ್ಟಿದ್ದೇವೆ. ಹಲಸಲ್ಲಿ ಬೇರೆ ಬೇರೆ ವೃತ್ತಿಯ ಗಮಲೆಸರನ್ನೆಲ್ಲ ನೆಟ್ಟಿದ್ದೇವೆ. ಇನ್ನು ಹಲಸು ಮಾವೆಲ್ಲ ಇದೆ ನಮ್ಮಲ್ಲಿ, ಅದು ಅದರ ನಿರಂತರವಾಗಿ ಫಲ ಬರುದಿಲ್ಲ. ಅದು ನೆರಳಾಗ್ತದೆ. ಮಾವಿನ ಕಸಿ ಮಾವಿನ ಗಿಡ ಅಂದ್ರೆ ಒಂದ್ ವರ್ಷ ಫಸಲ್ ಬಂದ್ರೆ ಮತ್ತೊಂದು ವರ್ಷ ಫಸಲ್ ಬರ್ತಾ ಇಲ್ಲ. ಪ್ರತಿ ವರ್ಷ ಫಸಲ್ ಬರುವಂತ ಒಂದು ಗಿಡಗಳು ನಮ್ಗೆ ಸಿಗ್ಲಿಲ್ಲ ಇನ್ನು ಸಹ, ಆಗ್ಲಿಲ್ಲ. ಒಳ್ಳೇದು ನಾರಾಯಣ ಭಟ್ ಅವರೇ, ನೀವು ಕೃಷಿಯನ್ನ ಮಾಡುವುದರ ಜೊತೆ ಜೊತೆಗೆ ವೃತ್ತಿಯಾಗಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರಿ. ವಿದ್ಯಾರ್ಥಿಗಳಲ್ಲಿ ಒಂದು ಪರಿಸರ ಪ್ರೀತಿಯನ್ನು ಹುಟ್ಟಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮನೆಯಲ್ಲಿ ಮಾಡ್ತಾ ಇದ್ರಿ. ನಿಮ್ಮ ಎಲ್ಲ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕೃಷಿಕರೂ ಆಗಿರುವ ಕಡಬ ತಾಲೂಕಿನವರಾದ ಪಿಎಸ್ ನಾರಾಯಣ ಭಟ್ ಅವರೊಂದಿಗೆ ಕೃಷಿ ಚಟುವಟಿಕೆ ಅನುಭವಗಳ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ

ಶಿವ ಶಿವ ಮಹಾದೇವ ಶಂಕರ ಹರ ಹರ ಮಹಾದೇವ ಶಂಕರ ಶಿವ ಶಿವ ಮಹಾದೇವ ಶಂಕರ ಹರ ಹರ ಮಹಾದೇವ ಶಂಕರ ಶಿವ ಶಿವ ಮಹಾದೇವ ಶಂಕರ ಗಿರಿಜರಮಣ ವೃಷಭೇಂದ್ರ ವಾಹನ ಸರಸಿ ಜಾರಿ ಮಿತ್ರಾನನ ನಯನ ಗಿರಿಜರಮಣ ವೃಷಭೇಂದ್ರ ವಾಹನ ಸರಸಿ ಜಾರಿ ಮಿತ್ರಾನನ ನಯನ ಶಿವ ಶಿವ ಮಹಾದೇವ ಶಂಕರ ಹರ ಹರ ಮಹಾದೇವ ಶಂಕರ ಶಿವ ಶಿವ ಮಹಾದೇವ ಶಂಕರ ಕರ್ಪೂರ ಗೌರವ ಪಂಚಾನನ ಸರ್ಪಭೂಷಣ ಗಜಮದಹರಣ ಕರ್ಪೂರ ಗೌರವ ಪಂಚಾನನ ಸರ್ಪಭೂಷಣ ಗಜಮದಹರಣ ಶಿವ ಶಿವ ಮಹಾದೇವ ಶಂಕರ ಹರ ಹರ ಮಹಾದೇವ ಶಂಕರ ಶಿವ ಶಿವ ಮಹಾದೇವ ಶಂಕರ ಚರ್ಮಾಂಬರ ಸುರನದೀಧರ ಗುರುಮಹಿಪತಿ ಸುತ ಭಯಗರ ಕರಿಚರ್ಮಾಂಬರ ಸುರನದೀಧರ ಗುರುಮಹಿಪತಿ ಸುತ ಭಯಗರ ಶಿವ ಶಿವ ಮಹಾದೇವ ಶಂಕರ ಹರ ಹರ ಮಹಾದೇವ ಶಂಕರ ಶಿವ ಶಿವ ಮಹಾದೇವ ಶಂಕರ ಹರ ಹರ ಮಹಾದೇವ ಶಂಕರ ಶಿವ ಶಿವ ಮಹಾದೇವ ಶಿವ ಶಿವ ಮಹಾದೇವ ಶಿವ ಶಿವ ಮಹಾದೇವ ಶಂಕರ ವಿದ್ಯಾಭೂಷಣ ಅವರೇ ಹಾಡಿರುವ ಇನ್ನೊಂದು ಗೀತೆ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗ ನಮ ಶ್ರೀಮನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮ ಶ್ರೀಮನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಪ್ರದಿಶ ಸುದೃಶಂ ನೋ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಚಂದ್ರವಿಭೂಷಣ ಚಂದ್ರಪುರೋಗೈರ್ವಂದ್ಯಪದಾಂಬುದುಗಂ ಪವಮಾನಂ ಚಂದ್ರವಿಭೂಷಣ ಚಂದ್ರಪುರೋಗೈರ್ವಂದ್ಯಪದಾಂಬುದುಗಂ ಪವಮಾನಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಪ್ರಾಣಗಣಾಧಿಪತಿಂಭುವಿ ಬಾಣಿ ಪ್ರಾಣಸಮಂ ದಯಯಾಖ್ಯಪತೀರ್ಣಂ ಪ್ರಾಣಗಣಾಧಿಪತಿಂಭುವಿ ಬಾಣಿ ಪ್ರಾಣಸಮಂ ದಯಯಾಖ್ಯಪತೀರ್ಣಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಹನುಮಂತ ಮನಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀಕ್ಷಂ ಶ್ರೀ ಹನುಮಂತ ಮನಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀಕ್ಷಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೇ ಭೀಷಣ ದುಷ್ಟ ಕುಲಾಂತಕ ಭೀಮಂ ಭೀಮಮಭೀತಿದಲಿಷ್ಟ ಜನಾನಾಂ ಭೀಷಣ ದುಷ್ಟ ಕುಲಾಂತಕ ಭೀಮಂ ಭೀಮಮಭೀತಿದಲಿಷ್ಟ ಜನಾನಾಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಕೊನೆಯಲ್ಲಿ ಕೇಳಿ ಕಸ್ತೂರಿ ಶಂಕರ್ ಹಾಡಿರುವ ಬಸವಣ್ಣನವರ ವಚನ. ನಾದ ಪ್ರಿಯ ಶಿವನೆಂಬರು